ಶ್ರೇಣಿಯ ಮಾನ್ಯತೆ, ನುರಿತ ಅನುಭವಿ ಶಿಕ್ಷಕ ವೃಂದ, 25ಕ್ಕಿಂತಲೂ ಹೆಚ್ಚು ಪೇಟೆಂಟ್ಗಳು, 30ಕ್ಕೂ ಹೆಚ್ಚು ಕೈಗಾರಿಕೆಗಳೊಂದಿಗೆ ಒಡಂಬಡಿಕೆ, ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ, ಧಾರವಾಡದಿಂದ ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬಸ್ ಸೌಲಭ್ಯ, ಸುಸಜ್ಜಿತ ಹಾಸ್ಟೆಲ್, ಮೆಸ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ. ಸಿಟಿ ಕೋಡ್ E135, ಕಾಮೆಡ್ ಕೆ E74. ಪ್ರವೇಶಕ್ಕಾಗಿ ಸಂಪರ್ಕಿಸಿ 9448420102. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮಾ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ: ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ. ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಶ್ರೋತೃ ಬಾಂಧವರಿ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿನಿ ದೀಪಾ ಪವಾಡಶೆಟ್ಟಿ ಅವರೊಂದಿಗೆ ನೋನಿ ಹಣ್ಣಿನ ಕೃಷಿ ಕುರಿತು ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಕೇಳಿ ನೋನಿ ಹಣ್ಣಿನ ಕೃಷಿ ಕುರಿತು ಸಂದರ್ಶನವನ್ನು. ರೈತ ಬಾಂಧವರೇ ನಮಸ್ಕಾರ. ಇವತ್ತ ನಮ್ ಜೊತೆ ದೀಪಾ ಪವಾಡ್ ಶೆಟ್ಟಿ ಇದ್ದಾರೆ. ಇವರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿನಿ. ದೀಪಾ ಅವರು ನಮಗಿವತ್ತ ನೋನಿ ಹಣ್ಣಿನ ಬಗ್ಗೆ ಮಾಹಿತಿ ಕೊಡ್ತಾರೆ. ಇತ್ತೀಚೆಗೆ ನೀವು ಕೇಳೇ ಇರ್ತೀರಿ, ನೋನಿ ಹಣ್ಣನ್ನ ಈ ಸಕ್ಕರೆ ಕಾಯಿಲೆ ಶಮನಕ್ಕಾಗಿ ಬಳಸ್ತಾರ ಮತ್ತು ಬೇರೆ ಬೇರೆ ಔಷಧೀಯ ತಯಾರಿಕೆಗಳಲ್ಲಿ ಬಳಸ್ತಾರ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ದೀಪಾ ಪವಾಡ್ ಶೆಟ್ಟಿ. ದೀಪಾ, ನಿಮಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ನೋನಿ ಹಣ್ಣು ಅಂತ ನಾವು ಕೇಳೀವಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ನೋನಿ ಇದನ್ನ ಕನ್ನಡದೊಳಗ ತಗಟೆ ಅಥವಾ ಕಾಡುಬಾರಿ ಅಂತ ಕರೀತಾರೆ. ಇನ್ನು ಇದನ್ನ ಸಂಸ್ಕೃತ ಒಳಗ ಹಚ್ಚುಗ ಅಂದ್ರೆ ಆಯಸ್ಸು ಉಳ್ಳವನು ಅಂತ ಅರ್ಥ ಕೊಡ್ತದ. ಈ ರೀತಿ ಈ ಗಿಡದ ಬಗ್ಗೆ ಶುಶ್ರೂಕದಲ್ಲಿಯೇ ಸಹಿತ ನಾವು ಒಂದು ಉಲ್ಲೇಖವನ್ನ ನೋಡಬಹುದಾಗಿದೆ. ಶುಶ್ರೂಕದಲ್ಲಿ ಆಯುಷ್ಕ ಅಂತ ಉಲ್ಲೇಖವಿದೆ. ಆಯುಷ್ಕ ಅಂದರೆ ಆಯಸ್ಸು ವೃದ್ಧಿ ಅಂತ ಅರ್ಥ. ಈ ಮರದ ಹಣ್ಣುಗಳಿಂದ ಆರೋಗ್ಯ ಪುನಶ್ಚೇತನಕಾರಿ ಗುಣಲಕ್ಷಣಗಳಿಂದಾಗಿ ಇದನ್ನ ವ್ಯಾಪಕವಾಗಿ ಬಳಸ್ತಾರೆ. ನೋನಿ ಹಣ್ಣು ಇದು ರೂಬಿಯೇಸಿಯ ಕುಟುಂಬಕ್ಕೆ ಸೇರಿದಂತ ಒಂದು ಹಣ್ಣಾಗಿದೆ. ಇದನ್ನು ಸಾಮಾನ್ಯವಾಗಿ ಭಾರತೀಯ ಮಲ್ಬರಿ ಹಣ್ಣು, ನೋನಿ ಆಲ್ ಅಥವಾ ನೂನಾ ಅಂತ ಕರೀತಾರೆ. ಈ ಮರದ ಔಷಧಿ ಮತ್ತು ಪೌಷ್ಟಿಕಾಂಶಗಳ ಪ್ರಯೋಜನಗಳಿಂದಾಗಿ ಇದು ಅತ್ಯಂತ ಜನಪ್ರಿಯತೆಯನ್ನ ಗಳಿಸ್ತಾ ಇದೆ. ಈ ಮರದ ಬೇರುಗಳು, ಕಾಂಡ, ತೊಗಟೆ, ಎಲೆ, ಹೂವು ಮತ್ತು ಹಣ್ಣುಗಳಿಂದ ಸುಮಾರು 40 ಗಿಡಮೂಲಿಕೆಗಳನ್ನು ಪಡೆದುಕೊಂಡು ಔಷಧಿಯನ್ನ ತಯಾರಿಸ್ತಾರೆ. ಮರದ ಭಾಗಗಳನ್ನ ಆರೋಗ್ಯ ಪಾನೀಯಗಳಲ್ಲಿ, ಸೌಂದರ್ಯ ವರ್ಧಕಗಳಲ್ಲಿ, ಉತ್ಪನ್ನಗಳಲ್ಲಿ ಮತ್ತು ಬಟ್ಟೆಗಳಿಗೆ ಬಣ್ಣ ಹಾಕಲು ಸಹಿತ ಉಪಯೋಗಿಸ್ತಾರೆ. ಇನ್ನು ಇದರಿಂದ ಸುಮಾರು 160 ಫೈಟೋಕೆಮಿಕಲ್ಸ್ಗಳನ್ನ ಪಡಿತಾ ಇದ್ದಾರೆ. ಅದೇ ರೀತಿ ನೋನಿ ಹಣ್ಣು ಉಷ್ಣವಲಯ ಪ್ರದೇಶಗಳಲ್ಲಿ ಆಹಾರವಾಗಿ ಬಳಸಿದ ಅತ್ಯಂತ ದೀರ್ಘ ಇತಿಹಾಸವನ್ನು ಹೊಂದಿದೆ. ಬ್ರಿಟಿಷ್ ನೌಕಾಪಡೆಯ ಕ್ಯಾಪ್ಟನ್ ಜೇಮ್ಸ್ ಕುಕ್ ಅಂದ್ರೆ 1700ರಲ್ಲಿಯೇ ಈ ಹಣ್ಣನ್ನ ಟಹಿಟಿಯಲ್ಲಿ ಒಂದು ಖಾದ್ಯ ಹಣ್ಣಾಗಿ ಉಪಯೋಗಿಸ್ತಿದ್ರು. ಅದೇ ರೀತಿ 1866ರಲ್ಲಿ ಫಿಜಿ ದ್ವೀಪಗಳಲ್ಲಿ ಈ ಹಣ್ಣನ್ನ ಆಹಾರವಾಗಿ ಉಪಯೋಗಿಸುತ್ತಿದ್ದರು ಎಂದು ಲಂಡನ್ ಪತ್ರಿಕೆಗಳವರು ವರದಿ ಮಾಡಿದ್ದಾರೆ. 1992ರಲ್ಲಿ ಅಬಾಟ್ ಎನ್ನುವ ವಿಜ್ಞಾನಿ ನೋನಿ ಹಣ್ಣನ್ನ ಆಹಾರ ಪಾನೀಯ, ಔಷಧಿ ಮತ್ತು ಬಣ್ಣಕ್ಕಾಗಿ ಉಪಯೋಗಿಸಿದ್ದಾರೆ ಎಂದು ವರದಿಗಳು ಸಿಗುತ್ತವೆ. ದೀಪಾ ಅವ್ರ, ಈ ನೋನಿಯೊಳಗ ಎಷ್ಟು ಜಾತಿ ಸಸ್ಯ ಅದಾವು? ನೋನಿಯೊಳಗ ಸುಮಾರು 80 ಜಾತಿಯ ಸಸ್ಯಗಳನ್ನ ನಾವು ಕಾಣಬಹುದಾಗಿದೆ. ಇವು ಹೆಚ್ಚಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ನೋನಿಯನ್ನ ನಾವು ವೈಜ್ಞಾನಿಕವಾಗಿ ಮೊರಿಂಡಾ ಸಿಟ್ರಿಫೋಲಿಯಾ ಅಂತ ಕರಿತೇವೆ. ಇದು ಎರಡು ಲ್ಯಾಟಿನ್ ಪದಗಳಿಂದ ಬಂದಂತಹ ಶಬ್ದವಾಗಿದೆ. ಅದರಲ್ಲಿ ಮೊರಿಂಡಾ ಅಂದ್ರೆ ಮೊರಸ್ ಅಂದರೆ ಮಲ್ಬೆರಿ ಅಂತ ಅರ್ಥ, ಮತ್ತು ಇಂಡಿಕಸ್ ಎಂದರೆ ಇಂಡಿಯನ್ ಅಂತ ಅರ್ಥ ಕೊಡ್ತದೆ. ಭಾರತದೊಳಗ ಸುಮಾರು 8 ಜಾತಿಯ ಸಸ್ಯಗಳನ್ನ ನಾವು ನೋಡಬಹುದಾಗಿದೆ. ಅವ್ಯಾವಂದರೆ ಮೊರಿಂಡಾ ಸಿಟ್ರಿಫೋಲಿಯಾ, ಮೊರಿಂಡಾ ಪ್ಯುಬೆಸೆನ್ಸ್, ಮೊರಿಂಡಾ ಅಂಗುಸ್ಟಿಫೋಲಿಯಾ, ಮೊರಿಂಡಾ ಪರ್ಸಿಕೆಫೋಲಿಯಾ, ಮೊರಿಂಡಾ ವಿಲ್ಲೋಸ್, ಮೊರಿಂಡಾ ಅಂಬೆಲೇಟಾ, ಮೊರಿಂಡಾ ಟ್ರೈಮೆರಾ ಎಲಿಪ್ಟಿಕಾ. ದೀಪಾ ಅವರ, ಈ ನೋನಿ ಗಿಡ ನೋಡಾಕ ಹೆಂಗಿರ್ತದ? ನಮ್ಮ ರೈತ ಬಾಂಧವರು ಈ ನೋನಿ ಗಿಡವನ್ನ ಹೆಂಗ್ ಗುರುತಿಸಬಹುದು, ಅವ್ರಿಗೆ ಮಾಹಿತಿ ಕೊಡ್ರಿ. ಯಾಕಂತ ಹೇಳಿದ್ರೆ ಈ ಸಸ್ಯಗಳನ್ನ ಖರೀದಿ ಮಾಡೋದು ಆಗಿರ್ಬೋದು, ಅಥವಾ ಎಲ್ಲೇ ನೋನಿ ಬೆಳೆದಾಗ ಬೇರೆ ಗಿಡದ ಜೊತೆ ಇದನ್ನ ಹೋಲಿಸಿ ಗುರುತಿಸಬೇಕು ಅಂತ ಹೇಳಿದ್ರೆ ನೋಡಾಕ ನೋನಿ ಗಿಡ ಹೆಂಗ್ ಕಾಣಿಸ್ತದ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ನೋಡ್ಲಿಕ್ಕೆ ನೋನಿ ಗಿಡ ಹೆಂಗಿರ್ತದ? ನೋನಿ ಗಿಡ ಯಾವಾಗ್ಲೂ ನಿತ್ಯ ಹರಿದ್ವರ್ಣ ಅಂದ್ರೆ ಇದು ಒಂದು ಪೊದೆಯಾಕಾರದ ಸಸ್ಯದ ರೀತಿ ನಮ್ಗೆ ನೋಡಲು ಸಿಗ್ತದ. ಇದು ಒಂದು ಸಣ್ಣ ಮರದ ರೀತಿ ನಮ್ಗೆ ಕಾಣಸಿಗುತ್ತದ. ಇದು ಸುಮಾರು 5-10 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಅದೇ ರೀತಿ ಎಲೆಗಳು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಅಥವಾ ಸುರುಳಿ ಆಕಾರದೊಳಗೆ ಇರ್ತವೆ. ಎಲೆಗಳು ಅಂಡಾಕಾರ ಅಥವಾ ವಿಶಾಲವಾದ ಅಂಡಾಕಾರ ಆಕಾರದಲ್ಲಿ ಇರ್ತವೆ. ಎಲೆಗಳು 10-12.5 ಸೆಂಟಿಮೀಟರ್ ಉದ್ದ ಇದ್ದು 3-6 ಸೆಂಟಿಮೀಟರ್ ಅಗಲ ಇರುತ್ತವೆ. ಇನ್ನು ಇದರ ನೋನಿ ಗಿಡದ ಹೂಗಳು ಬಿಳಿ ಬಣ್ಣದ್ದಾಗಿದ್ದು ಕೊಳವೆಯ ಆಕಾರದಲ್ಲಿ ಇರ್ತವೆ. ಹಣ್ಣುಗಳು ದಟ್ಟವಾದ ಗುಂಪಿನಲ್ಲಿ ಬೆಳೆಯುತ್ತವೆ ಮತ್ತು ಗೋಳಾಕಾರದಲ್ಲಿದ್ದು ಹಣ್ಣುಗಳು ಹಳದಿ ಬಣ್ಣದೊಳಗೆ ಕಾಣಸಿಗುತ್ತವೆ. ಇನ್ನಿದ್ರ ಬೀಜಗಳನ್ನ ನೋಡ್ಬೇಕಂದ್ರೆ ಬೀಜಗಳು ತ್ರಿಕೋನ ಆಕಾರದಲ್ಲಿದ್ದು ಕೆಂಪು ಮಿಶ್ರಿತ ಕಂದು ಬಣ್ಣದೊಳಗೆ ನೋಡ ಸಿಗುತ್ತವೆ. ಇನ್ನು ನೋನಿ ಮೂಲ ನೋಡ್ತಾ ಹೋದ್ರೆ ನೋನಿ ಹೆಚ್ಚಾಗಿ ಭಾರತದೊಳಗೆ ಆಗ್ನೇಯ ಏಷ್ಯಾ ಮತ್ತು ಪಾಲಿನೇಷ್ಯಾಗಳಲ್ಲಿ ಬೆಳೆಯುತ್ತಾರೆ. ಅದೇ ರೀತಿ ಇದು ಉಷ್ಣವಲಯದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದನ್ನ ಬೆಳೆಯುತ್ತಾರೆ. ಆಫ್ರಿಕಾ, ಆಸ್ಟ್ರೇಲಿಯಾ, ಕಾಂಬೋಡಿಯಾ, ಕೆರೆಬಿಯನ್ ದ್ವೀಪಗಳು, ಕ್ಯೂಬಾ, ಫಿಜಿ, ಭಾರತ, ಜಮೈಕಾ, ಮಲೇಷ್ಯಾ, ಆಗ್ನೇಯ ಏಷ್ಯಾ, ಥೈಲ್ಯಾಂಡ್, ಇತರ ದೇಶಗಳಲ್ಲಿ ಹೆಚ್ಚಾಗಿ ಈ ನೋನಿ ಹಣ್ಣನ್ನ ಬೆಳೆಯುತ್ತಾರೆ. ದೀಪಾ, ಈ ನೋನಿ ಸಸ್ಯವನ್ನ ತೋಟಗಾರಿಕೆ ಬೆಳೆಯಾಗಿ ಬೆಳಿಬೇಕು ಅಂತ ಹೇಳಿದ್ರ ವಾತಾವರಣ ಹೆಂಗಿರ್ಬೇಕು ಅಂತ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಿ? ನೋನಿ ಮರ ಇದು ಎಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹಿತ ಬದುಕುವಂತ ಸಾಮರ್ಥ್ಯವನ್ನ ಹೊಂದಿದೆ. ಇದು ವ್ಯಾಪಕವಾದ ಮಣ್ಣು ಮತ್ತು ಪರಿಸರದಲ್ಲಿಯೂ ಸಹಿತ ಈ ಮರ ಬೆಳೆಯುತ್ತದೆ. ಇನ್ನು ಈ ಮರ ಬೆಳೆಯಲು ಸುಮಾರು 20-40 ಡಿಗ್ರಿ ಉಷ್ಣಾಂಶ ಮತ್ತು 250-4,000 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಮರ ಬೆಳೆಯುವುದು ಸೂಕ್ತವಾಗಿದೆ. ಈ ನೋನಿ ಎಲ್ಲಿ ಬೆಳೆದ್ರೂ ಸಹಿತ ಹೊಸ ಎಲೆಗಳು ಮತ್ತು ಹಣ್ಣುಗಳಿಂದ ವರ್ಷ ಪೂರ್ತಿ ಹಣ್ಣುಗಳನ್ನ ನೀಡ್ತಾ ಹೋಗುತ್ತದೆ ಮತ್ತು ಪ್ರತಿ 45 ದಿವಸಕ್ಕೊಮ್ಮೆ ನೋನಿ ಹಣ್ಣನ್ನ ಕೊಯ್ಲು ಮಾಡಬಹುದಾಗಿದೆ. ದೀಪಾ ಅವರ, ನೀವು ಹೇಳುವ ಪ್ರಕಾರ 20-40 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ನಮ್ಮ ರಾಜ್ಯದ ಬಹುಭಾಗದಲ್ಲಿ ಈ ಗಿಡವನ್ನ ಬೆಳಿಬಹುದು, ನೋನಿಯನ್ನ ತೋಟಗಾರಿಕಾ ಬೆಳೆಯಾಗಿ ಬೆಳಿಬಹುದು. ಮತ್ತೆ ನೀವು ಹೇಳುವ ಪ್ರಕಾರ ಕಡಿಮೆ ಮಳೆ ಇದ್ದಲ್ಲೂ ಇದು ಬೆಳೀತದ, 250 ಮಿಲಿಮೀಟರ್ ಅಂದ್ರೆ ಬಹಳ ಜಾಸ್ತಿ ಮಳೆ ಇದ್ರೂ ಇದು ತಡ್ಕೊಳ್ತದ 4,000 ಮಿಲಿಮೀಟರ್ ಅಂತ. ಅಂದ್ರ ಇದಕ್ಕ ಹವಾಮಾನ ವೈಪರೀತ್ಯ ಬಹಳ ಪರಕ್ ಬೀಳಂಗಿಲ್ಲ ಈ ಬೆಳೆ ತಕ್ಕೊಳ್ಳಿಕ್ಕೆ. ಹಿಂಗಾಗಿ ಇದನ್ನ ಬಹಳ ವ್ಯಾಪಕವಾದ ಪ್ರದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೆಳಿಬಹುದು ಅನ್ನೋದು ನಮ್ಮ ರೈತ ಬಾಂಧವರಿಗೆ ಒಂದು ಒಳ್ಳೆಯ ಸುದ್ದಿ. ಇನ್ನು ದೀಪಾ ಅವರ, ಹೆಂಗ ಇದನ್ನ ಬೆಳೆಸಬೇಕು ಅಂತ ನಮಗೆ ಹೇಳ್ತೀರಿ? ಈ ತೋಟಗಾರಿಕಾ ಬೆಳೆಯಾಗಿ ಯಾವ ರೀತಿ ಇದನ್ನ ಬೆಳೆಸಬಹುದು? ನೋನಿ ಗಿಡವನ್ನ ಬೀಜಗಳಿಂದ, ಕಾಂಡದ ಕಡ್ಡಿಗಳಿಂದ ಮತ್ತು ಗೂಟಿ ಅಥವಾ ಏರ್ ಲೇಯರಿಂಗ್ ವಿಧಾನ ಅಂತ ಹೇಳ್ತೀವಿ, ಈ ಮೂರು ವಿಧಾನಗಳಿಂದನೂ ನಾವು ಪ್ರಸರಣ ಮಾಡಬಹುದಾಗಿದೆ. ಆದರೆ ಹೆಚ್ಚಾಗಿ ಬೀಜ ಮತ್ತು ಕಾಂಡದ ಕಡ್ಡಿಗಳಿಂದ ಈ ಮರವನ್ನ ಪ್ರಸರಣ ಮಾಡ್ತಾರೆ. ಇನ್ನು ಹಣ್ಣುಗಳನ್ನ ಸಂಗ್ರಹಿಸುವಾಗ, ಬೀಜಗಳಿಗೆ ಹಣ್ಣುಗಳು ಬೇಕಾದರೆ ಹಣ್ಣುಗಳನ್ನು ಸಂಗ್ರಹಿಸುವಾಗ ದೊಡ್ಡ ಹಣ್ಣುಗಳು ಮತ್ತು ಹುರುಪಿನ ಎಲೆಗಳ ಬೆಳವಣಿಗೆ ಇರುವ ಮರಗಳಿಂದ ಹಣ್ಣುಗಳನ್ನ ಸಂಗ್ರಹಿಸಬೇಕಾಗುತ್ತದೆ. ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿ ಆದ್ಮೇಲೆ ಹಣ್ಣುಗಳು ಮೃದುವಾಗಬೇಕಂದ್ರೆ ಅಥವಾ ಅರೆ ಪಾರದರ್ಶಕವಾಗುವವರೆಗೂ ಆ ಹಣ್ಣನ್ನ ಇಡಬೇಕಾಗುತ್ತದೆ. ಈ ಅರೆಮಾಗಿದ ಹಣ್ಣುಗಳನ್ನ ಸಂಗ್ರಹಿಸಿ ಆದ್ಮೇಲೆ ಹಣ್ಣುಗಳು ಮೃದುವಾಗಲು 3-5 ದಿನಗಳು ತೆಗೆದುಕೊಳ್ಳುತ್ತದೆ. ಅದೇ ರೀತಿ ಹಣ್ಣು ಮೃದುವಾದ ನಂತರ ಅವುಗಳನ್ನ ಬಟ್ಟೆಯ ಮೇಲೆ ಒತ್ತಿ ಆ ಮೃದುವಾದ ತಿರುಳನ್ನ ನಿಧಾನವಾಗಿ ಬಿಡಿಸಿ ಬೀಜಗಳನ್ನ ಬೇರ್ಪಡಿಸಬೇಕಾಗುತ್ತದೆ. ನಂತರ ಬೀಜಗಳನ್ನ ನಿಧಾನವಾಗಿ ನೀರಿನಲ್ಲಿ ತೊಳೆದು ನಾವು ಪ್ರಸರಣಕ್ಕೆ ಉಪಯೋಗಿಸಬೇಕಾಗುತ್ತದೆ. ಇನ್ನು ಈ ನೋನಿ ಬೀಜಗಳನ್ನ ಬಹಳ ದಿನಗಳವರೆಗೆ ಶೇಖರಿಸಿಡಬೇಕಂದ್ರೆ ತಿರುಳು ತೆಗೆದು ಅವುಗಳನ್ನ ಒಣಗಿಸಿ ತೇವಾಂಶವುಳ್ಳ ತಂಪಾದ ಕೋಣೆ ಒಳಗ ಒಂದು ಪ್ಯಾಟ್ರ್ ಬ್ಯಾಗ್ ನಲ್ಲಿ ನಾವು ಸಂಗ್ರಹಿಸಬೇಕಾಗುತ್ತದೆ. ಈ ಪ್ಯಾಟ್ರ್ ಬ್ಯಾಗ್ ಅಂದ್ರೆ ಏನಂತ ಹೇಳ್ತೀರಿ ದೀಪ ಅವರ ನಮ್ಮ ರೈತ ಬಾಂಧವರಿಗೆ? ಅದು ತೇವಾಂಶವನ್ನ ಹೀರಿಕೊಂಡು ಆ ಬೀಜಗಳು ಒಣಗಿದ ರೀತಿಯಲ್ಲಿ ಇಡಲು ನಮಗೆ ಸಹಾಯ ಮಾಡುತ್ತದೆ. ಈ ಪೇಟರ್ ಬ್ಯಾಗ್ ಗಳನ್ನ ನಮ್ಮ ರೈತ ಬಾಂಧವರು ಎಲ್ಲಿಂದ ಪಡ್ಕೊಳ್ಬಹುದು, ಖರೀದಿ ಮಾಡಬಹುದು? ಸಿಗ್ತವೆ ಮ್ಯಾಮ್. ಅದೇ ರೀತಿ ಬಟರ್ ಪೇಪರ್ ಅಂತಾನು ಹೇಳ್ತೀವಿ ನಾವು, ಅದನ್ನು ಸಹಿತ ನಾವು ಉಪಯೋಗಿಸಬಹುದಾಗಿದೆ. ಈ ತೇವಾಂಶ ಇದ್ರೆ ಫಂಗಸ್ ಅಥವಾ ಬ್ಯಾಕ್ಟೀರಿಯಾ ಅದಕ್ಕೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅದೇ ರೀತಿ ಆ ಬೀಜ ಒಣಗಿದ ರೀತಿಯಲ್ಲಿ ಇರಂಗೆ ನಾವು ನೋಡ್ಕೊಂಡ್ರೆ ಸಾಕಾಗುತ್ತೆ. ತಾಜಾ ಬೀಜಗಳನ್ನ ಉಪಯೋಗಿಸೋದ್ರಿಂದ ಸುಮಾರು 90% ಮೊಳಕೆಯಡುವಿಕೆ ಪ್ರಮಾಣದೊಳಗ ನಾವು ಹೆಚ್ಚಿಗೆಯನ್ನ ಕಾಣಬಹುದಾಗಿದೆ. 1 ಕೆಜಿ ನೋನಿ ಹಣ್ಣಿನಿಂದ ಸುಮಾರು 40,000 ಬೀಜಗಳನ್ನ ನಾವು ಪಡೆದುಕೊಳ್ಳಬಹುದಾಗಿದೆ. ಇನ್ನ ಈ ಗಿಡಗಳನ್ನ ಬೆಳೆಸಲು ಕಳೆ ಮತ್ತು ಜಂತು ಹುಳು ಮುಕ್ತ ಕಾಡಿನ ಮಣ್ಣು, ಮರಳು, ಸಾವಯವ ಗೊಬ್ಬರ ಮಿಶ್ರಣ ಬೇಕಾಗ್ತದ. ಮರದ ಪುಡಿ, ಮರಳು ಅಥವಾ ಎಲೆಗಳನ್ನು ಬೀಜ ಹಾಕಿದ ಪಾತಿಗಳ ಮೇಲೆ ಹಾಕುವುದರಿಂದ ಅಥವಾ ಹೊದಿಸುವುದರಿಂದ ತೇವಾಂಶವನ್ನು ಕಾಪಾಡುವುದಲ್ಲದ ಕಳೆಗಳನ್ನು ಸಹಿತ ನಾವು ನಿಯಂತ್ರಿಸಬಹುದಾಗಿದೆ. ಸುಮಾರು 20-30% ನೆರಳಿದ್ದರೆ ಈ ಮೊಳಕೆ ಒಡೆಯುವಿಕೆ ಪ್ರಮಾಣದೊಳಗ ಹೆಚ್ಚಿಗೆ ಕಂಡು ಬರುತ್ತದೆ. ಇನ್ನು ಮೊಳಕೆ ಒಡೆದ ನಂತರ ಸುಮಾರು 12 ತಿಂಗಳ ನಂತರ ಸಸಿಗಳನ್ನ ಪಾಲಿಥಿನ್ ಬ್ಯಾಗ್ಗಳಿಗೆ ಸ್ಥಳಾಂತರಿಸಬಹುದಾಗಿದೆ. ಸುಮಾರು 18-24 ತಿಂಗಳ ನಂತರ ಗಿಡಗಳನ್ನ ನಾವು ನೆಡಲು ಉಪಯೋಗಿಸಬಹುದಾಗಿದೆ. ನೀವು ಹೇಳುವ ಪ್ರಕಾರ 1.5-2 ವರ್ಷಗಳ ನಂತರ ಗಿಡವನ್ನ ನೆಡಬಹುದು, ಮತ್ತ ಮೊಳಕೆ ಎಡದ ನಂತರ ಸುಮಾರು 1 ವರ್ಷದ ಕಾಲ ಈ ಸಸಿಗಳನ್ನ ಪಾಲಿಥಿನ್ ಬ್ಯಾಗ್ನೊಳಗ ಹಾಕಿಡಬಹುದು. ಇದು ಕಾಂಡದ ಕಡ್ಡಿಯಿಂದ ಕೂಡ ಈ ಗಿಡಗಳನ್ನ ಬೆಳೀತಾರ ಅಂತ ನೀವು ಹೇಳಿದ್ರಿ, ಪ್ರಸರಣ ಮಾಡ್ತಾರ ಅಂತ ಹೇಳಿದ್ರಿ. ಈ ಕಾಂಡದ ಕಡ್ಡಿಯಿಂದ ಯಾವ ರೀತಿ ಮಾಡಬಹುದು ಅನ್ನೋದನ್ನ ವಿಸ್ತೃತವಾಗಿ ಹೇಳ್ತೀರಿ? ಈ ಸುಮಾರು 20-40 ಸೆಂಟಿಮೀಟರ್ ಉದ್ದದ ಕಾಂಡದ ಕಡ್ಡಿಗಳನ್ನ ಸಸಿ ಮಾಡಲು ಉಪಯೋಗಿಸ್ತಾರೆ. ಈ ರೀತಿ ಕಾಂಡದ ಕಡ್ಡಿಗಳು 3 ವಾರಗಳಲ್ಲಿ ಬೇರುಗಳನ್ನ ಬಿಡುತ್ತವೆ. ನಂತರ ಅವುಗಳನ್ನ ಪಾಲಿಥಿನ್ ಬ್ಯಾಗ್ ನಲ್ಲಿ ಹಾಕಿ 24 ವಾರಗಳವರೆಗೆ ಬೆಳೆದ ಗಿಡಗಳನ್ನ ಕುಂಡಗಳಲ್ಲಿ ಬೆಳೆಸಬಹುದಾಗಿದೆ. ದೀಪ, ಈಗ ನೋನಿ ಗಿಡದ ಸಸ್ಯಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೀರಿ? ಈ ನೋನಿ ಗಿಡಕ್ಕೆ ಕೀಟ ಮತ್ತು ರೋಗದ ಬಾಧೆ ಕಡಿಮೆಯಾಗಿ ಕಂಡು ಬರುತ್ತದೆ. ಆದಾಗ್ಯೂ ಸಹಿತ ಕೆಲವೊಂದು ರಸ ಹೀರುವ ಕೀಟಗಳಾದ ಹೇನುಗಳು, ಶಲ್ಕ ಕೀಟ, ಮೂತಿ ಹುಳು, ಸುರಂಗ ಹುಳು, ಬಿಳಿ ನೊಣ ಮತ್ತು ಥ್ರಿಪ್ಸ್ ನುಸಿಗಳು ಕಂಡುಬರುತ್ತವೆ. ವರ್ಷಕ್ಕೆ 2 ಬಾರಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಈ ಕೀಟಗಳ ಬಾಧೆ ಕಾಣಿಸಿಕೊಂಡಾಗ ಸಿಂಪಡಣೆ ಮಾಡುವುದರ ಮೂಲಕ ರಸ ಹೀರುವ ಕೀಟಗಳನ್ನ ನಿಯಂತ್ರಿಸಬಹುದಾಗಿದೆ. ಇದು ಮುಖ್ಯವಾಗಿ ಔಷಧಿ ಸಸ್ಯ ಇರುವುದರಿಂದ ಕಡಿಮೆ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸುವುದು ಅತ್ಯವಶ್ಯಕವಾಗಿದೆ, ಅಥವಾ ಬಳಸದೇ ಇದ್ದರೂ ಸಹಿತ ಇನ್ನೂ ಉತ್ತಮವಾಗಿರುತ್ತದೆ. ಇನ್ನು ಬೇವು ಆಧಾರಿತ ಅಥವಾ ಮೀನು ಎಣ್ಣೆ, ಸೋಪ್ ಹಾಗೂ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ರಸ ಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಬೆಳ್ಳುಳ್ಳಿ, ಲಕ್ಕಿ ಗಿಡ, ಚದರಂಗಿ, ಎಕ್ಕೆ ಗಿಡದ ಭಾಗಗಳನ್ನು ಸಹಿತ ಉಪಯೋಗಿಸಿ ತಯಾರಿಸಿದ್ದ ಕೀಟನಾಶಕಗಳಿಂದ ಈ ಕೀಟಗಳನ್ನ ಹತೋಟಿಗೆ ತರಬಹುದಾಗಿದೆ. ನೋನಿ ಗಿಡಕ್ಕೆ ಬರುವ ಮುಖ್ಯ ರೋಗಗಳೆಂದರೆ ಎಲೆ ಚುಕ್ಕೆ ರೋಗ, ಕಾಂಡ, ಎಲೆ ಮತ್ತು ಹಣ್ಣಿನ ಮಚ್ಚೆ ರೋಗ. ನೋನಿ ಗಿಡಕ್ಕೆ ಸಾಮಾನ್ಯವಾಗಿ ಮತ್ತು ತೀವ್ರವಾಗಿ ಕಾಡುವ ರೋಗ ಎಂದರೆ ಬೇರುಗಂಟು ರೋಗ. ಇದು ಮುಖ್ಯವಾಗಿ ಬೇರುಗಂಟು ನೆಮ್ಯಾಟೋಡ್ ಮೆಲಾಡಗೈನಿ ಎನ್ನುವ ಜಾತಿಯ ಜಂತು ಹುಳುವಿನಿಂದ ಬರುತ್ತದೆ. ಸರಿಯಾದ ರಸಗೊಬ್ಬರಗಳ ಬಳಕೆ ಮತ್ತು ನೀರಾವರಿಯಿಂದ ಬೇರುಗಂಟು ಜಂತು ಹುಳುಗಳ ಹಾನಿಯನ್ನು ಹತೋಟಿಯಲ್ಲಿ ಇಡಬಹುದಾಗಿದೆ. ಅಥವಾ ಟ್ರೈಕೋಡರ್ಮಾ ವಿರಿಡೆ 2 ಕೆಜಿ ಪ್ರತಿ ಹೆಕ್ಟರ್ಗೆ ಮತ್ತು ಸುಡೋಮೊನಾಸ್ ಫ್ಲೂರೆಸೆನ್ಸ್ 2 ಕೆಜಿ ಪ್ರತಿ ಹೆಕ್ಟರ್ಗೆ ಉಪಯೋಗಿಸುವುದರಿಂದ ಸಸಿ ಸಾಯುವ ಹಾಗೂ ಬೇರು ಕೊಳೆ ರೋಗಗಳನ್ನ ನಿರ್ವಹಣೆ ಮಾಡಬಹುದಾಗಿದೆ. ಈಗ ನೋನಿ ಹಣ್ಣು ತೋಟಗಾರಿಕೆ ಬೆಳೆಯಾಗಿ ಬೆಳೆದಾಗ ಎಷ್ಟು ದಿನಗಳಲ್ಲಿ ಕೊಯ್ಲನ್ನ ಪಡಿಬಹುದು ಮತ್ತು ಇದರ ಇಳುವರಿ ಹೆಂಗಿರ್ತದ ಅಂತ ಹೇಳ್ತೀರಿ? ಈ ನೋನಿ ಹಣ್ಣನ್ನ ಪ್ರತಿ 45 ದಿವಸಕ್ಕೊಮ್ಮೆ ಕೊಯ್ಲು ಮಾಡಬೇಕಾಗುತ್ತದೆ. ಅಂದ್ರೆ ಈ ಗಿಡ ಯಾವ ಹಂತಕ್ಕೆ ಬಂದಾಗ ಹಣ್ಣು ಕೊಡ್ತದ, ಎಷ್ಟು ದಿನ ಆದ್ಮೇಲೆ ಅಥವಾ ಹಣ್ಣು ಕೊಯ್ಲಿಗೆ ಬರ್ತಾವ, ಹಣ್ಣು ಹೂ ಬಿಡುದ ಯಾವಾಗ ಆಗ್ತದ, ಹಣ್ಣು ಯಾವಾಗ ಬಿಡ್ತದ? ಸುಮಾರು 1.5 ವರ್ಷದಿಂದ ಹಣ್ಣು ಸ್ಟಾರ್ಟ್ ಆಗ್ತದೆ. ಆಮೇಲೆ ನಾವು ಹೆಂಗೆ ಬೆಳೆ ಬೆಳೀತಾ ಹೋಗುತ್ತದಲ್ಲ ಹಂಗೆ ಅದರ ಇಳುವರಿನೂ ಸಹಿತ ಅಧಿಕವಾಗುತ್ತಾ ಹೋಗುತ್ತದೆ. ಈ ಹಣ್ಣುಗಳು ಬಿಳಿ ಬಣ್ಣಕ್ಕೆ ತಿರುಗಲು ಪ್ರಾರಂಭವಾದ ಮೇಲೆ ಅಥವಾ ಸಂಪೂರ್ಣವಾಗಿ ಮಾಗಿದ ಹಣ್ಣನ್ನ ನಾವು ಕೊಯ್ಲು ಮಾಡಬಹುದಾಗಿದೆ. ಈ ಹಣ್ಣುಗಳು ಮೃದುವಾಗಿದ್ದು ಅರೆ ಪಾರದರ್ಶಕವಾಗಿ ಮತ್ತು ವಿಶಿಷ್ಟ ವಾಸನೆಯನ್ನ ಸೂಸ್ತಿರುತ್ತವೆ. ಈ ನೋನಿ ಮರಗಳು 3 ವರ್ಷದ ವಯಸ್ಸಿನಲ್ಲಿ ಇಳುವರಿಯನ್ನ ಪ್ರಾರಂಭಿಸುತ್ತವೆ ಮತ್ತು ನಿಯಮಿತ ಇಳುವರಿ 5ನೇ ವರ್ಷದಿಂದ ಪ್ರಾರಂಭವಾಗುತ್ತದೆ. ವಾರ್ಷಿಕ ಇಳುವರಿಯ ಪ್ರಭೇದಗಳು, ತಳಿಗಳು, ಮಣ್ಣಿನ ಪರಿಸರ ಮತ್ತು ಮಣ್ಣಿನ ಫಲವತ್ತತೆ, ಸಸಿಗಳ ಸಾಂದ್ರತೆ, ಕೃಷಿ ಪದ್ಧತಿ ಮತ್ತು ಕೃಷಿ ಪರಿಸರ ವ್ಯವಸ್ಥೆಯ ಮೇಲೆ ಅವಲಂಬಿಸಿರುತ್ತದೆ. ವರ್ಷಕ್ಕೆ ಸರಿಸುಮಾರು 80,000 ಕೆಜಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣ್ಣಿನ ಇಳುವರಿಯನ್ನು ನೆಡುತೋಪುಗಳನ್ನು ಬೆಳೆಸಿದಾಗ ಮತ್ತು ಉತ್ತಮ ತಳಿಗಳನ್ನು ಉಪಯೋಗಿಸಿದಾಗ ಪಡೆಯಬಹುದಾಗಿದೆ. ದೀಪ, ಈಗ ನೋಣಿ ಹಣ್ಣನ್ನ ಬೆಳೀತಾರ, ತೋಟಗಾರಿಕಾ ಬೆಳೆಯಾಗಿ ಬೆಳೀತಾರ, ಹಣ್ಣುಗಳ ಉಪಯೋಗ ಏನದ ಅಥವಾ ನೋಣಿ ಸಸ್ಯದ ಉಪಯೋಗಗಳು ಏನು ಅಂತ ಹೇಳಿಕಾಗ್ತದೆ? ಈ ನೋಣಿ ಅಧಿಕ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಹೃದಯ ರೋಗ ಮತ್ತು ಪಾರ್ಶ್ವವಾಯುವನ್ನು ಸಹಿತ ಗುಣಪಡಿಸುತ್ತದೆ. ಇನ್ನು ನೋಣಿ ಹಣ್ಣಿನಲ್ಲಿರುವ ಸ್ಕೋಪೋಲೆಟಿನ್ ಅಂಶವು ರಕ್ತನಾಳಗಳನ್ನ ಹೀಗಿಸಿ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತದೆ. ಇದಲ್ಲದೆ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯನ್ನು ಹೆಚ್ಚಿಸಿ ರಕ್ತನಾಳಗಳನ್ನು ಸುಲಭವಾಗಿ ಹಿಗ್ಗಿಸಲು ಮತ್ತು ಸ್ಥಿತಿಸ್ಥಾಪಕವಾಗಲು ಅನುವು ಮಾಡಿಕೊಡುತ್ತದೆ. ಈ ಮೆದೋಜೀರಕ ಗ್ರಂಥಿಯ ಕಾರ್ಯವೈಖರಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೋನಿಯು ಹೃದಯ ಕೋಶಗಳಿಗೆ ಹೆಚ್ಚಿನ ಮೆಗ್ನೀಷಿಯಂ ನೀಡುವುದಲ್ಲದೆ ಹೃದಯದ ಲಯವನ್ನು, ಅಸ್ತಮಾಗೆ ಕಾರಣವಾಗುವ ಅಲರ್ಜಿ ಮತ್ತು ಉರಿಯೂತವನ್ನು ಗುಣಪಡಿಸಲು ನೋನಿ ಸಹಾಯ ಮಾಡುತ್ತದೆ. ನೋನಿಯ ಕಾಂಡದ ತೊಗಟೆಯಿಂದ ತಯಾರಿಸಿದ ಕಷಾಯವನ್ನು ಕಾಮಾಲೆ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ ಮತ್ತು ಬೀಜದ ಎಣ್ಣೆಯನ್ನು ತಲೆಯ ಮೇಲಿನ ಹೇನುಗಳನ್ನು ನಿವಾರಿಸಲು ಸಹಿತ ಉಪಯೋಗಿಸುತ್ತಾರೆ. ತೊಗಟೆ ಕೆಂಪು ವರ್ಣದ ದ್ರವ್ಯವನ್ನು ಮತ್ತು ಬೇರುಗಳು ಹಳದಿ ವರ್ಣದ ದ್ರವ್ಯವನ್ನು ಹೊಂದಿರುತ್ತವೆ. ಹಾಗಾಗಿ ತೊಗಟೆ ಮತ್ತು ಬೇರುಗಳನ್ನು ಬಣ್ಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೋನಿ ಮರದ ದಾರುವನ್ನು ಫಲಕಗಳು ಮತ್ತು ಇತರ ಉಪಕರಣಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ನೋನಿ ಬೀಜಗಳನ್ನು ತ್ಯಾಜ್ಯ ನೀರಿನಲ್ಲಿರುವ ಬಣ್ಣಗಳನ್ನು ತೆಗೆಯಲು ಪರಿಸರ ಸುರಕ್ಷಿತ ಆಗಿ ಉಪಯೋಗಿಸುತ್ತಾರೆ. ನೋನಿ ಹಣ್ಣಿನ ರಸವನ್ನು ಮಧುಮೇಹ, ಸ್ನಾಯು ನೋವು, ಮುಟ್ಟಿನ ತೊಂದರೆಗಳು, ತಲೆನೋವು, ಗ್ಯಾಸ್ಟ್ರಿಕ್, ಜೀರ್ಣಕ್ರಿಯೆ, ರಕ್ತನಾಳದ ತೊಂದರೆಗಳನ್ನು ನಿವಾರಿಸಲು ಉಪಯೋಗಿಸುತ್ತಾರೆ. ಹೇಳಿದರೆ ಮುಗಿಯದ ಔಷಧಿ ಗುಣಗಳು ನೋನಿ ಹಣ್ಣಿನಲ್ಲಿ ಅಡಕವಾಗಿವೆ. ದೀಪಾ ಅವರ, ಈ ನೋನಿಯನ್ನ ನಮ್ ದೇಶದೊಳಗೆ ಎಲ್ಲೆಲ್ಲಿ ಬೆಳೀತಾರ ಮತ್ತು ಕರ್ನಾಟಕದೊಳಗ ಯಾರಾದರೂ ರೈತರು ಇದನ್ನ ಬೆಳೀತಾ ಇದ್ದಾರ ಅನ್ನುವಂತ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ಹೇಳಬೇಕು ನೀವು. ಭಾರತದಲ್ಲಿ ಈ ನೋನಿ ಸಸ್ಯವನ್ನ ಕೇರಳ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ರಾಜಸ್ಥಾನ್, ಮಧ್ಯಪ್ರದೇಶ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿಯೂ ಸಹಿತ ಬೆಳೆಯುತ್ತಾರೆ. ಹೇಳಿದರೆ ಮುಗಿಯದ ಔಷಧಿ ಗುಣಗಳು ನೋನಿ ಹಣ್ಣಿನಲ್ಲಿ ಅಡಕವಾಗಿವೆ. ಭಾರತದಲ್ಲಿ ಹಿಮಾಚಲ ಪ್ರದೇಶ ನೋನಿಯ ಪ್ರಧಾನ ಉತ್ಪಾದನಾ ಸ್ಥಳವಾಗಿದೆ. ಕೇರಳದಲ್ಲಿ ಪ್ರಧಾನವಾಗಿ ಕಾಸರಗೋಡು, ಕೋಜಿಕ್ಕೋಡು ಜಿಲ್ಲೆಗಳಲ್ಲಿ ನೋನಿ ಕೃಷಿ ಮಾಡಲಾಗುತ್ತದೆ. ಕಾಸರಗೋಡಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅರಣ್ಯ ಭಾಗಗಳಲ್ಲಿ ಈ ನೋನಿ ಮರಗಳನ್ನು ಕಾಣಬಹುದಾಗಿದೆ. ತಮಿಳುನಾಡು, ಕರ್ನಾಟಕ ಮೊದಲಾದ ರಾಜ್ಯಗಳ ಔಷಧಿ ಕಂಪನಿಗಳಿಗಾಗಿ ಕೇರಳದಲ್ಲಿ ನೋನಿ ಕೃಷಿ ಮಾಡಲಾಗುತ್ತಿದೆ ಎಂಬುದು ಗಮನಾರ್ಹವಾಗಿದೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ರೈತರು ಇದನ್ನು ಬೆಳೆಯುತ್ತಿದ್ದಾರೆ. ಶಿವಮೊಗ್ಗ, ದಾವಣಗೆರೆ, ಮೈಸೂರು ಈ ಭಾಗಗಳಲ್ಲಿ ಹೆಚ್ಚಾಗಿ ಇದನ್ನ ಬೆಳೆಯುತ್ತಿದ್ದಾರೆ. ಶಿವಮೊಗ್ಗದ ರೈತರಾದ ಶ್ರೀನಿವಾಸ್ ಮೂರ್ತಿ ಇವರು ಹಲವಾರು ವರ್ಷಗಳ ಹಿಂದೆ ಬೆನ್ನು ನೋವಿನಿಂದ ಬಳಲುತ್ತಿದ್ದರು. ಅವರು ಇದಕ್ಕೆ ಪರಿಹಾರ ಹುಡುಕುತ್ತಾ ಹೋದಾಗ ಅವರಿಗೆ ದೊರಕಿದ್ದು ಈ ನೋನಿ ಗಿಡ. ಇವರು ಈ ಕೊಪ್ಪದ್ ಮೆಡಿಕಲ್ ಕಾಲೇಜಿಗೆ ಹೋಗಿ ಡಾಕ್ಟರ್ ಸಂಜಯ್ ಅನ್ನೋರನ್ನ ಭೇಟಿ ಮಾಡ್ತಾರೆ. ಮಾಡಿ ಈ ನೋನಿ ಜ್ಯೂಸ್ ತೆಗೆಯುವುದರ ಬಗ್ಗೆ ಅನೇಕ ಪ್ರಯೋಗಗಳನ್ನ ಕೈಗೊಂಡು 2009ರಲ್ಲಿ ನೋನಿ ಜ್ಯೂಸ್ ಅನ್ನು ತಯಾರಿಸುತ್ತಿದ್ದಾರೆ. ಇದು ಉತ್ತಮ ಫಲಿತಾಂಶವನ್ನು ಸಹಿತ ನೀಡುತ್ತಿದೆ. ಹಾಗೆ ಮೈಸೂರಿನ ತಲಕಾಡಿನ ರೈತರಾದ ಮಹಾದೇವಪ್ಪ ಅವರು ಕೂಡ ತಾವೇ ನೋನಿ ಬೆಳೆದು ನೋನಿ ಜ್ಯೂಸ್ ಅನ್ನ ತಯಾರಿಸುತ್ತಿದ್ದಾರೆ. ಇದು ಬಹುರಾಷ್ಟ್ರೀಯ ಕಂಪನಿ ಔಷಧಿಗೂ ಸಹಿತ ಸೆಡ್ಡು ಹೊಡೆಯುವ ರೀತಿ ಈ ಔಷಧಿ ಸಹಾಯ ಮಾಡುತ್ತಿದೆ. ಅದೇ ರೀತಿ ದಾವಣಗೆರೆ ರೈತರಾದ ಶರಣಯ್ಯ ಸ್ವಾಮಿ ಅವರು ನೋನಿ ಗಿಡವನ್ನ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಭಾರತದಲ್ಲಿ ಉತ್ಪಾದಿಸುವ ಈ ನೋನಿ ಹಣ್ಣಿನ ಜ್ಯೂಸ್ 70% ವಿದೇಶ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತಿದೆ. 1 ಲೀಟರ್ಗೆ 1,500 ರೂಪಾಯಿ ಬೆಲೆಯನ್ನ ಪಡೆಯಬಹುದಾಗಿದೆ. ಆಯುರ್ವೇದ, ಸಿದ್ಧ, ಯುನಾನಿ ಔಷಧಿಗಳಲ್ಲಿ ನೋನಿಗೆ ಪ್ರಧಾನ ಪಾತ್ರವಿದೆ. ಈ ನೋನಿ ಗಿಡದ ಅವಶೇಷಗಳು ಸಾವಯವ ಕೀಟ ನಿಯಂತ್ರಣಕ್ಕೆ ಸಾವಯವ ಗೊಬ್ಬರವಾಗಿಯೂ, ಸಸ್ಯಗಳ ಬೆಳವಣಿಗೆಗೆ ಚುರುಕುಗೊಳಿಸುವ ಹಾರ್ಮೋನ್ಗಳಾಗಿಯೂ ಕಾರ್ಯನಿರ್ವಹಿಸುತ್ತಿವೆ. ಜಪಾನಿಗರು ನಡೆಸಿದ ಅಧ್ಯಯನವೊಂದರಲ್ಲಿ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುವ ಸಾಮರ್ಥ್ಯವಿರುವ 500 ಔಷಧೀಯ ಗಿಡಗಳಲ್ಲಿ ನೋನಿಗೆ ಪ್ರಧಾನ ಸ್ಥಾನವನ್ನು ನೀಡಿದ್ದಾರೆ. ದೀಪ ಅವರ, ನಾ ಇನ್ನೊಮ್ಮೆ ಕೇಳ್ತೀನಿ ನಿಮಗ, ಈ ನೋನಿ ಬೆಳೆಯುವುದಕ್ಕ ಯಾವ ರೀತಿ ಪ್ರದೇಶಗಳು, ಯಾವ ರೀತಿ ಹೊಲಗಳು ಇರಬೇಕು, ಯಾವ ರೀತಿ ನೆಲ ಭೂಮಿ ಬೇಕು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀರಿ? ನೋನಿ ಮರವನ್ನ ಹೊಲದ ಬೇಲಿಗಳಲ್ಲಿ, ಹುಲ್ಲುಗಾವಲುಗಳಲ್ಲಿ, ತೆರೆದ ಪ್ರದೇಶಗಳಲ್ಲಿ, ಕಾಡುಗಳಲ್ಲಿ, ತೀರ ಪ್ರದೇಶಗಳಲ್ಲಿ, ತೆಂಗಿನ ತೋಟಗಳಲ್ಲಿ ಮತ್ತು ಪಾಳು ಬಿದ್ದ ಭೂಮಿಗಳಲ್ಲಿಯೂ ಸಹಿತ ನೋನಿ ಗಿಡವನ್ನ ನಾವು ಬೆಳೆಯಬಹುದಾಗಿದೆ. ನೋನಿಯನ್ನ ಸೌಂದರ್ಯ ವರ್ಧಕವಾಗಿ ಬಳಸ್ತಾರ ಅಂತ ಹೇಳ್ತಾರೆ, ಈ ಬಗ್ಗೆ ಏನು ಮಾಹಿತಿಗಳು ನಿಮ್ ಕಡೆ ಇದ್ದಾವ ದೀಪ? ನೋನಿ ಜ್ಯೂಸ್ ವಿಟಮಿನ್ ಸಿ ಮತ್ತು ಸೆಲೇನಿಯಂ ನಿಂದ ಕೂಡಿದ್ದು, ಇದು ಪ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ, ಚರ್ಮದ ಸ್ಥಿತಿಸ್ಥಾಪಕವನ್ನು ಕಾಪಾಡುತ್ತದೆ ಮತ್ತು ವಯಸ್ಸಾದಂತೆ ಕಾಣುವಿಕೆಯನ್ನು ದೂರ ಮಾಡುತ್ತದೆ. ಆದ್ದರಿಂದ ನಮ್ಮ ತ್ವಚೆಯನ್ನು ನೋಡಿಕೊಳ್ಳುವುದು ಮತ್ತು ಅದನ್ನು ಆರೋಗ್ಯಕರವಾಗಿಡುವುದು ಬಹಳ ಮುಖ್ಯವಾಗಿದೆ. ಧನ್ಯವಾದಗಳು ದೀಪಾ ಅವರೇ. ನೋನಿ ಸಸ್ಯ ಒಂದು ತೋಟಗಾರಿಕಾ ಬೆಳೆಯಾಗಿ ಬೆಳಿಬಹುದು ಅನ್ನೋದರ ಮಾಹಿತಿ ಕೊಟ್ರಿ, ಜೊತೆಗೆ ನೋನಿ ಹಣ್ಣಿನಲ್ಲಿ ಇರುವಂತಹ ಔಷಧೀಯ ಗುಣಗಳ ಬಗ್ಗೆ ಕೂಡ ಹೇಳಿದ್ರಿ. ನಮ್ಮ ರೈತ ಬಾಂಧವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಇದುವರೆಗೆ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿನಿ ದೀಪಾ ಪವಾಡ್ ಶೆಟ್ಟಿ ಅವರೊಂದಿಗೆ ನೋನಿ ಹಣ್ಣಿನ ಕೃಷಿ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೆ ಸಂದರ್ಶಿಸಿದವರು ಮಾಲಾ ಸಾಂಬ್ರಾಣಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಯೋಚನೆ ಮಾಡಿ, 2020ರೊಳಗೆ ಒಬೆಸಿಟಿ ದೇಶದ ಸವಾಲಾಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆ ಆಗಬಹುದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಸವಾಲನ್ನ ಎದುರಿಸಬಹುದು. ವಿಕಸಿತ ಭಾರತ ಯಾತ್ರಾ ಆಪ್ಕಾ ಏಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಪರಮಾನಂದವಾಡಿಯ ಸದಾಶಿವ ದಶರಥ್ ಬಾಳಿಗೇರಿ ಹಾಗೂ ಸಂಗಡಿಗರಿಂದ ಮುಂಡಿಗೆ ಪದ. ಅಂತ್ರಜ್ಞಾನಿ ನಿನ್ನ ಅಂತ ತಿಳದನ ಸ್ವಾಂತ ಜಾನನಾಜ. ಪರ ಬ್ರಹ್ಮನೊಳಗ ಕೂಡಿಯ ಕೂಡಿ ಆಡಿಸಿದ ನೋಡಿ ಅದರಲ್ಲಿ ಅಮೃತವನ್ನು ಸ್ವರಜ ಸುವರ್ಣ ರೂಪನೇನು ಆಗಿ ಬಾಂಧ ಸೂಕ್ಷ್ಮದಿಂದ ಎಳೆದ ಬಾಂಧ ಅಂತ್ರಜ್ಞ ಅಂತ ತಿಳದನ ಸಂತ ಧನ್ಯ ಕಾಯಂ ನಲಿಯ ತಿಳಜ ಜೀವ ಶಿವಗಳ ನಡುವ ಇರುವ ಮನ ಸಮಯಮೆ ತಿಳಜ ಮದನಿ ಎಂಬು ಮದವನ್ನು ಮೊರಜ ಮೈಲಿಗೆ ಡಾಗವನ್ನು ತೊಳಜ ಅಂತ ಧ್ಯಾನಿ ನಿನ್ನ ಅಂತ ತಿಳದನ ಸಂತ ಧನ್ಯ ಭಕ್ತಿ ದೇಂದ ನಿಜ ಮೋಕ್ತಿಯ ಮೋಲ ತಿಳದ ನಾನು ಅಲಜ ಭಕ್ತಿ ದೇಂದ ನಿಜ ಮೋಕ್ತಿಯ ಮೋಲ ತಿಳದ ನಾನು ಅಲಜ ನಿಜಲಿಂಗ ಗೊರತವನ್ನು ಹಿಡಜ ಗೋಪ್ತ ಗುಡಿ ಗುಯ್ಯವನ್ನು ಸೇರ್ಜ ಅಂತ ಜ್ಞಾನಿ ನಿನ್ನ ಅಂತ ತಿಳದನ ಸಂತ ಜ್ಞಾನಿನಾಜ ಪಂಚತತ್ವದ ಪನತಿಯ ಮಾಡಿ ಪವನಲಿಂಗ ಪೂಜ್ಯ ಪಂಚತತ್ವದ ಪಣತಿಯ ಮಾಡಿ ಪವನಲಿಂಗ ಪೂಜ್ಯ ಮನಸ್ಸನಾಂಬು ಮಾಯಾದ ಬಾತಿ ಹಚ್ಚಿ ಜ್ಞಾನ ದಿವ್ಯ ಬೆಳಗಿದ ದಿವ್ಯ ಚರಣ ಕಬೆಳಗಿ ಬಾಂಧ ನಿರ್ಗುಣ ನಂಬು ನ ವಾದ್ಯ ಹೇಳದ ಅಂತ್ರಜ್ಞಾನಿ ನಿನ್ನ ಅಂತ ತಿಳದನ ಸಂತ ಧನ್ಯನಾದ ಶಿಸ್ತ ಜಾಗ ನಮ್ಮ ಸಿರ ಗೋರ ಸ್ಥಳದಲ್ಲಿ ಶಿವಮಂತ್ರವನ್ನು ನೋಡದ ಶಿಸ್ತ ಜಾಗ ನಮ್ಮ ಸಿರ ಗೋರ ಸ್ಥಳದಲ್ಲಿ ಶಿವಮಂತ್ರವನ್ನು ನೋಡದ ಕಲ್ಲ ಶರಣ ಸಿದ್ಧ ಬಲ್ಲ ಗುರುವಿನ ವಂದೆ ಪಾವನಾದ ಪರಮ ಜ್ಯೋತಿ ಪಾದವನ್ನು ಹಿಡದ ಬೈಲಿಗೆ ಬೈಲ ವರನ ತೋರ್ಯ ಪರಮಾನಂದವಾಡಿಯ ಸದಾಶಿವ ದಶರಥ ಬಾಳಗಿರಿ ಹಾಗೂ ಸಂಗ್ರಹರಿಂದ ಮುಂಡಿಗೆ ಪದಗಳನ್ನು ಕೇಳುತ್ತಿರುವಿರಿ. ಬ್ಯಾರಿ ಐತೋ ತಮ್ಮ ಇದರ ಅನಕೋಲ ಬ್ಯಾರಿ ಐತೋ ತಮ್ಮ ಇದರ ಅನಕೋಲ ಆಕಂಡಾಗ ದ್ವಾರತ ಆದು ತಿಳಿಯಲಿಲ್ಲ ಬ್ಯಾರಿ ಅಚೋ ತಮ್ಮ ಇದರ ನಕುಲ ಆಕಂಡಾಗ ದ್ವಾರತಾದು ಕೇಳಲೆಲ್ಲ ವಿಪುಸ್ತಾನದ ತೀರತ ಕುಡಿಯಲೆಲ್ಲ ವಿಪುಸ್ತಾನದ ತೀರತ ಕುಡಿಯಲೆಲ್ಲ ಇದರ ನಕುಲ ಬ್ಯಾರಿ ಅಚೋ ತಮ್ಮ ಇದರ ನಕುಲ ಆಕಂಡಾಗ ದ್ವಾರತಾದು ಕೇಳಲೆಲ್ಲ ಐದು ದಾಳದ ಬಲ್ಲಿ ಬಲಿಯ ಬೆಚ್ಚಲಿಲ್ಲ ಆರನೇ ಮನೆಗೆ ಹೋಗಿ ದೀಪ ಹಚ್ಚಲಿಲ್ಲ ಐದು ದಾಳದ ಬಳ್ಳಿ ಬಲಿಯ ಬೆಚ್ಚಲಿಲ್ಲ ಐದು ದಾಳದ ಬಳ್ಳಿ ಬಲಿಯ ಬೆಚ್ಚಲಿಲ್ಲ ಆನೆ ಮನೆಗೆ ಹೋಗಿ ದೀಪ ಹಚ್ಚಲಿಲ್ಲ ಆರು ಮೂರು ಒಂಬತ್ತು ಕೂಡಿ ಆಡಲಿಲ್ಲ ಆರು ಮೂರು ಒಂಬತ್ತು ಕೂಡಿ ಆಡಲಿಲ್ಲ ಹತ್ತು ಹನ್ನೊಂದರ ಮೇಲೆ ನೋಡಲಿಲ್ಲ ಹತ್ತು ಹನ್ನೊಂದರ ಮೇಲೆ ನೋಡಲಿಲ್ಲ ಬ್ಯಾರಿ ಅಚೋ ತಮ್ಮ ಇದರ ನಕುಲ ಆ ಕಂಡಾಗ ದ್ವಾರತ ಅದು ತಿಳಿಯಲಿಲ್ಲ ಸುಲ್ಲ ಕರೆ ಯಾವ ದ್ವಾರಿ ಗಚ್ಚಲಿಲ್ಲ ಸುಲ್ಲ ಕರೆ ಯಾವ ವಾರಿ ಗಚ್ಚಲಿಲ್ಲ ವಾನ ಮೇನೊಳಗ ಮಾಡ ತಿರೋ ಡವಲ ವಾರಿಗಚ್ಚಲಿಲ್ಲ ಸುಳ್ಳ ಕರೆ ಯಾವ ವಾರಿಗಚ್ಚಲಿಲ್ಲ ವಾನ ಹಮ್ಮಿನೊಳಗ ಮಾಡ ತಿರೋ ಡವಲ ಇದುವರೆಗೆ ಪರಮಾನಂದವಾಡಿಯ ಸದಾಶಿವ ದಶರಥ್ ಬಾಳಿಗೇರಿ ಹಾಗೂ ಸಂಗಡಿಗರಿಂದ ಮುಂಡಿಕೆ ಪದಗಳನ್ನು ಕೇಳಿದ್ರಿ. ಈಗ ಯಲ್ಲಮ್ಮನವಾಡಿಯ ರಾಧಾಬಾಯಿ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. ಗುಡ್ಡದೆಲ್ಲಮ್ಮ ಮಾಯಿ ಕಾರ್ತಿ ಜಗದಂಬ ಉದೌದು ಯೋಳ ಕೊಳ್ಳದೆಲ್ಲಮ್ಮ ಮಾಯಿ ಕಾರ್ತಿ ಜಗದಂಬ ಉದೌದು ಗುಡ್ಡದೆಲ್ಲಮ್ಮ ಮಾಯಿ ಕಾರ್ತಿ ಜಗದಂಬ ಉದೌದು ಯೋಳ ಕೊಳ್ಳದೆಲ್ಲಮ್ಮ ಮಾಯಿ ಕಾರ್ತಿ ಜಗದಂಬ ಉದೌದು ತಯುಗದಿ ಯುಗದಿ ಅವತಾರ ತಾಳೆದಿ ಕಾಶ್ಮೀರ ಅರ್ಸನ ಮಗಳಾದಿ ಜಮದಾಗ್ನಿ ಮುನಿಯ ಗಂಡನಾಗಿ ಪರಶುರಾಮ ನಡದಿ ಉದೌದ ಜಮದಾಗ್ನಿ ಮುನಿಯ ಗಂಡನಾಗಿ ಪರಶುರಾಮ ನಡದಿ ಉದೌದ ಹಗ್ಗ ಹಚ್ಚಿಸಿ